ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇ ಹಮ್ ಖೇತ್ ಬಚಾ ಲೇತೆ ಪರ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾ. ಮತಲಬ್ ದೇಖ ಬೇಟಾ, ತು ಜೊ ಯೇ ಅಂದಾಜುಮ್ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮಜೋರ್ ಪಡ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭೀ ತಂದುರುಸ್ತ ಔರ್ ಲೋಗ್. ಪಹಲೀ ವಾಲಿ ಬಾತ್ ಕಹಾ, ಪರಂತು ಸಬ್ ಯಹೀ ಡಾಲೆ ಹೈ, ಸಬ್ ನಹೀ, ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ, ಪರ್ಚಾ ಕಮ್ ಔರ್ ಉಪಜ್ ಕೀ ಕೀಮತ್ ಭೀ ಬೆಹತರ್ ಪಾ ರಹೇ. ಸಚ್ ಹೈ ರೇ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹಾ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ. ಠೀಕ್ ಹೈ ಭಾಯಿ, ಮೈ ಭೀ ಆಜ್ ಕೇ ದಿನ್ ಭೀ ಖೇತಿ ಶುರೂ ಕರೂಂಗಾ. ಮಾಟಿ ಸೇ ಪ್ರೇಮ್ ಕೀ ಪರಂಪರಾ ಹೈ, ಪರಂಪರಾಗತ್ ಖೇತಿ. ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ. ಟಿಎಸ್ಎಸ್ ಸಂಸ್ಥೆಯಲ್ಲಿ ಹಸಿ ಅಡಿಕೆ ಹಾಗೂ ಗೇರು ಉತ್ಪನ್ನ ಸಂಸ್ಕರಣೆ, ಈ ಕುರಿತು ವಿನಾಯಕ್ ಭಾಗವತ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡ್ಗಿ. ಈ ನಮ್ಮ ಟಿಎಸ್ಎಸ್ ಸಂಸ್ಥೆ ಈ ಹಿಂದೆ ಹಸಿ ಅಡಿಕೆಯನ್ನು ಕೊಳ್ತಿರಲಿಲ್ಲ, ಗೇರು ಇಂಥವೆಲ್ಲ ಉತ್ಪನ್ನವನ್ನು ಕೊಳ್ತಿರಲಿಲ್ಲ. ಇತ್ತೀಚೆಗೆ ರೈತರು ಹಸಿ ಅಡಿಕೆ ಕೂಡ ತಂದು ಟಿಎಸ್ಎಸ್ ಅಲ್ಲಿ ಹಾಕಬೇಕು, ಹಾಕಬಹುದು ಅಂತೇಳಿ ಅಂದಾಗ ಅಂತ ಅಡಿಕೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ. ಹಾಗೆ ಗೇರು ಬೆಳೆಗಾರರು ನಮ್ಮ ಜಿಲ್ಲೆಗಳಿಗೆ ಸಾಕಷ್ಟು ಜನ ಇರೋದ್ರಿಂದ ಗೇರು ಉತ್ಪನ್ನವನ್ನು ಕೂಡ ಇಲ್ಲೇ ಸಂಸ್ಕರಣೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ನಿಟ್ಟಿನೊಳಗೆ ಟಿಎಸ್ಎಸ್ ಸಂಸ್ಥೆ ಮನಸ್ಸು ಮಾಡಿದೆ. ಈ ಸಂಸ್ಕರಣೆ ಉದ್ದೇಶ ಏನು, ಏನೆಲ್ಲ ಅಲ್ಲಿ ಚಟುವಟಿಕೆಗಳನ್ನು ಮಾಡ್ತಾ ಇದೆ ಟಿಎಸ್ಎಸ್ ಸಂಸ್ಥೆ, ಈ ನಿಟ್ಟಿನೊಳಗೆ ಈ ವಿಭಾಗದ ವಿನಾಯಕ್ ಭಾಗವತ್ ಅವರು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ವಿನಾಯಕ್. ನಮಸ್ಕಾರ ಸರ್. ಈ ರೀತಿಯಾಗಿ ಒಂದು ಉತ್ಪನ್ನವನ್ನು ಸಂಸ್ಕರಣೆ ಮಾಡಬೇಕು, ಸಂಸ್ಕರಣಾ ಘಟಕವನ್ನು ಹೊಂದಬೇಕು ಅಂತೇಳಿ ಯಾಕೆ ಅನಿಸಿತ್ತು, ಏನು ಉದ್ದೇಶ ಇಟ್ಟುಕೊಂಡು ಈ ಸಂಸ್ಕರಣಾ ಘಟಕ, ಅದರಲ್ಲಿ ಪ್ರಮುಖವಾಗಿ ಹಸಿ ಅಡಿಕೆಗೆ ಮತ್ತು ಗೇರಿ? ಇದರಲ್ಲಿ ಏನಿದೆ ಅಂದ್ರೆ, ಹಸಿ ಅಡಿಕೆಯನ್ನು ಈಗ ಹಳ್ಳಿಗಳಲ್ಲಿ ಮನೆಯಲ್ಲಿ ಒಬ್ಬೊಬ್ಬರೇ ಇರ್ತಾ ಇದ್ದಾರೆ, ಪ್ರೊಸೆಸಿಂಗ್ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ ಅವರಿಗೆ. ಈ ಉದ್ದೇಶದಿಂದ ಅವರು ಇಲ್ಲಿ ತಂದು ಟೆಂಡರಿ ಹಾಕ್ತಾರೆ, ಟೆಂಡರ್ ಅಲ್ಲಿ ನಾವು ಅದನ್ನು ಖರೀದಿ ಮಾಡಿ ಅದರ ಪೂರಾ ಪ್ರೊಸೆಸಿಂಗ್ ಮಾಡಿ ಮಾರುಕಟ್ಟೆಗೆ ಕಳಿಸ್ತೇವೆ. ಮೂಲ ಉದ್ದೇಶ ಅಂದರೆ ರೈತರಿಗೆ ನಮ್ಮ ಸಂಸ್ಥೆಯಿಂದ ಒಳ್ಳೆ ದರ ಸಿಗಲಿ, ರೈತರಿಗೆ ಇಲ್ಲೇ ಪೂರ್ತಿ ಪ್ರಮಾಣದಲ್ಲಿ ನಮ್ಮಲ್ಲಿಯೇ ವ್ಯವಹಾರ ಮಾಡುವಂಗಾಗಲಿ, ಏನೋ ಅವರಿಗೆ ಆರ್ಥಿಕ ಚಟುವಟಿಕೆ ತೊಂದರೆ ಆಗದೇ ಇರಲಿ ಅಂತ ಮೂಲ ಉದ್ದೇಶದಿಂದ ಮಾಡಿತ್ತು. ಇತ್ತೀಚೆಗೆ ಯಾಕೆ ಹಸಿ ಅಡಿಕೆ ತೊಂದಾಗ್ತಾ ಇದ್ದಾರೆ ರೈತರು? ಏನಾಗಿದೆ ಅಂದ್ರೆ, ಈಗ ಹಳ್ಳಿಗಳಲ್ಲಿ ಎಲ್ಲ ಬೆಂಗಳೂರು ಹೊರಗಡೆ ಹೋಗ್ತಾ ಇದ್ದಾರೆ ಜಾಬಿಗಂತ, ಮನೆಯಲ್ಲಿ ಒಬ್ಬೊಬ್ಬರೇ ಇರ್ತಾ ಇದ್ದಾರೆ, ಮತ್ತೆ ವರ್ಕರ್ ಪ್ರಾಬ್ಲಮ್, ಎಲ್ಲ ಹಳ್ಳಿಗಳಲ್ಲೂ ವರ್ಕರ್ ಸಿಗ್ತಾ ಇಲ್ಲ, ಪ್ರೊಸೆಸಿಂಗ್ ಮಾಡೋದು ಬಹಳ ಕಷ್ಟ. ಇವಾಗ ಎಲ್ಲ ಆಲ್ಮೋಸ್ಟ್ ನನ್ನ ತಿಳಿದಿರುವಿಕೆ ಪ್ರಕಾರ ಒಂದು 50% ಜನ ಎಲ್ಲ ಟೆಂಡರಿಗೆ ತಂದಾಗ್ತಾ ಇದ್ದಾರೆ ಅಡಿಕೆ. ಈ ಸಂಸ್ಕರಣಾ ಘಟಕ ಎಷ್ಟು ದೊಡ್ಡದಿದೆ, ಎಷ್ಟು ಪ್ರಮಾಣದಲ್ಲಿ ಸಂಸ್ಕರಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ? ಅದೇನಿದೆ ಅಂದ್ರೆ ಸರ್, ನಾವು ಸಂಸ್ಕರಣಾ ಘಟಕದಲ್ಲಿ ಈ ಹಸಿ ಅಡಿಕೆಯಲ್ಲಿ ಕಮ್ಮಿ ಅಂದ್ರೆ ಒಂದು 350 ವರ್ಕರ್ ಕೆಲಸ ಮಾಡ್ತಾ ಇದ್ದಾರೆ. ಆ ಬಡ ಕುಟುಂಬಕ್ಕೂ ಒಂದು ನಾವು ಕೆಲಸ ನೀಡಿದಂಗಾಯ್ತು. ಆಮೇಲೆ ಪ್ರತಿದಿನ ಒಂದು 400 ಕ್ವಿಂಟಲ್ ಅಷ್ಟು ಹಸಿ ಅಡಿಕೆಯನ್ನು ರೆಡಿ ಮಾಡ್ತಾ ಇದೀವಿ ನಾವು. 400 ಕ್ವಿಂಟಲ್ನಷ್ಟು ರೆಡಿ ಮಾಡ್ತೀರಿ? ಸಂಸ್ಕರಣೆ ಮಾಡ್ಲಿಕ್ಕೆ ದಿನ 400 ಕ್ವಿಂಟಲ್ ಸಾಧ್ಯತೆ ಇದೆ ಅಂದ್ರೆ ಎಷ್ಟು ದಿನ ಬೇಕಾಗುತ್ತೆ ಅದು ಆ ರೀತಿ ಸಂಸ್ಕರಣೆ ಬರ್ಲಿಕ್ಕೆ? ಇದರಲ್ಲಿ ಏನಿದೆ ಅಂದ್ರೆ ಸರ್, ಹಸಿ ಅಡಿಕೆ ಅಂತ ಬರುತ್ತೆ. ಹಸಿ ಅಡಿಕೆಯಲ್ಲಿ ಎರಡು ವಿಧ ಬರುತ್ತೆ, ಒಂದು ಹಸಿ ಅಡಿಕೆ, ಮತ್ತೊಂದು ಗೋಟ್ ಅಡಿಕೆ ಅಂತ. ಹಸಿ ಅಡಿಕೆಯನ್ನು ಅದು ಸುಲದಿ ಬೇಯಿಸಿ ಒಣಗಿಸಿ ರೆಡಿ ಮಾಡ್ಲಿಕ್ಕೆ ಒಂದು 8-10 ದಿವಸ ಬೇಕಾಗುತ್ತೆ. ಗೋಟ ಅಡಿಕೆ ಏನಿದೆ, ಅದನ್ನ ನಾವು ಬಿಸಿಲಿಗೆ ಒಣಗಿಸಿದ ಮೇಲೆ ಒಂದು 30-40 ಡೇಸ್ ಬೇಕಾಗುತ್ತೆ. ಆಮೇಲೆ ಅದರನ್ನ ಸಿಪ್ಪೆಯಿಂದ ಬೇರ್ಪಡಿಸಿ ಚಾಲಿ ಅಡಿಕೆಯನ್ನಾಗಿ ಮಾಡ್ತೀವಿ. ಮಷಿನ್ ಏನಾದ್ರು ಬೇಕಾಗುತ್ತೆ ಅಲ್ಲಿ ಮಷಿನರಿ? ಹೌದು, ಈ ವರ್ಷದಿಂದ ನಾವು ಹಸಿ ಅಡಿಕೆಗೆ ಲೇಟೆಸ್ಟ್ ಆಗಿ ಮಷಿನ್ ಅನ್ನು ಹಾಕೊಂಡಿದ್ದೀವಿ. ಏನಿದೆ ಅಂದ್ರೆ, ಇಲ್ಲಿ ಕತ್ತೆಯಲ್ಲಿ ಸುಲಿಯವರು ಬರ್ತಿದ್ರು, ಅವರು ಬಂದ್ರು ಬಹಳ ಜನ ಸಿಗಲ್ಲ, ಇನ್ನು ಒಂದು 10-15 ಜನ ಸಿಗ್ತಾರೆ. ನಾವು ಆ ಪ್ರಮಾಣದಲ್ಲಿ ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು 10 ಜನ ಇದ್ರೆ ನಾವು ಒಂದು 15 ಕ್ವಿಂಟಲ್ ಬೇಡ, ಒಂದು 50-60 ಕ್ವಿಂಟಲ್ ವರೆಗೆ ಮಾಡ್ಕೊಂಡಿರ್ಬೇಕು. ಮಷೀನಿನಿಂದ ನಾವು ಜಾಸ್ತಿ ಪ್ರಮಾಣದಲ್ಲಿ ಖರೀದಿ ಮಾಡಬಹುದು, ಇದರಿಂದ ಒಂದು ರೈತರಿಗೂ ಅನುಕೂಲ ಆಗುತ್ತೆ. ಎಷ್ಟು ಅವಕಾಶ ಆಗ್ತಾ ಇದೆ ಹಸಿ ಅಡಿಕೆ ದಿನ? ಹಸಿ ಅಡಿಕೆ ನಾವು ಖರೀದಿ ಮಾಡೋದು ಇಲ್ಲಿ ಟೆಂಡರ್ಗೆ ದಿನ ಏನಂದ್ರು 1,000 ಕ್ವಿಂಟಲ್ ವರೆಗೂ ಬರುತ್ತೆ ಸರ್. ಅದರಲ್ಲಿ ನಮ್ದು ದಿನ ಏನಂದ್ರು ಒಂದು 350-400 ಕ್ವಿಂಟಲ್ ವರೆಗೂ ಖರೀದಿ ಮಾಡ್ತಾ ಇದೆ. ದಿನವೂ ಅಷ್ಟೆಲ್ಲ ಸಂಸ್ಕರಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ನಿಮ್ಮಲ್ಲೆಲ್ಲ? ಅದರಲ್ಲಿ ಏನಿದೆ ಅಂದ್ರೆ ಸರ್, ನಾವು 350 ಕ್ವಿಂಟಲ್ ಒಂದು 150 ಕ್ವಿಂಟಲ್ ಹಸಿ ಅಡಿಕೆ ಬರುತ್ತೆ, 150 ಕ್ವಿಂಟಲ್ ಗೋಟ ಅಡಿಕೆ ಬರುತ್ತೆ. ಈ 150 ಕ್ವಿಂಟಲ್ ಡೈಲಿನೂ ದಿನ ದಿನ ಕೆಲಸ ಮುಗಿದೋಗುತ್ತೆ. ಮಷೀನ್ ಹಾಕಿದವರಿಂದ ಆಗಿನ ಕೆಲಸ ಆ ದಿನದ ಕೆಲಸ ಆ ದಿನನೇ ಮುಗಿಯು. ಮತ್ತೆ ಅದನ್ನು ಒಣಗಿಸ್ಲಿಕ್ಕೆ ಅಷ್ಟೆಲ್ಲ ಜಾಗ ಬೇಕು, ಅದಕ್ಕೊಂದು ಸಂಸ್ಕರಣೆಗೆ ಮತ್ತೆ ಸಂರಕ್ಷಣೆಗೆ ಅದಕ್ಕೆಲ್ಲ? ಹಾ, ನಾವು ಒಂದು 7 ಎಕರೆ ಜಾಗದಲ್ಲಿ ಇದನ್ನ ಒಣಗಿಸ್ಲಿಕ್ಕೆ ಜಾಗ ಮಾಡ್ಕೊಂಡಿದ್ದೀವಿ ಕಡವೆ ಘಟಕದಲ್ಲಿ. ಮಳೆ ಬಂದ್ರೆ ಅದಕ್ಕೇನಾದ್ರು ಪ್ರಾಬ್ಲಮ್ ಆಗಬಹುದು ಅಂತ ಪಾಲೆ ಹೌಸ್ ಅನ್ನು ನಿರ್ಮಾಣ ಮಾಡ್ಕೊಂಡಿದ್ದೇವೆ. ಮಳೆ ಬರುತ್ತಂದ್ರೆ ಅದ್ರ ಒಳಗಡೆ ಹಾಕೊಳ್ತೀವಿ ಅಡಿಕೆಯನ್ನು ರಕ್ಷಣೆ ಮಾಡ್ಲಿಕ್ಕೆ. ಇಷ್ಟೆಲ್ಲಾನು ಮಾಡಬೇಕು ಅಂತೇಳಿ ಪಾಲಿ ಹೌಸ್ ಅವೆಲ್ಲ ಒಂದು ಸಲ ಹಾಕಿದ್ರೆ 7-8 ವರ್ಷ ಬರುತ್ತೆ ಸರ್? ಬರುತ್ತೆ ಸರ್, ಬರುತ್ತೆ. ಅದೇನೆಂದ್ರೆ ಪಾಲಿ ಹೌಸ್ ಹಾಳಾದ್ರೂ ಒಂದು 5-6 ವರ್ಷದ ನಂತರ ಶೀಟ್ ಹೋಗ್ಬೋದು, ಬಿಟ್ರೆ ಮೇಲ್ಗಡೆ ಪ್ಲಾಸ್ಟಿಕ್ ಬರುತ್ತೆ, ಅದೊಂದು ಚೇಂಜ್ ಮಾಡಬೇಕು, ಬಿಟ್ರೆ ಬಾಕಿ ಯಾವುದೋ ಸ್ಟ್ರಕ್ಚರ್ ಹಾಳಾಗಲ್ಲ. ಈ ಪ್ರೊಸೆಸಿಂಗ್ ನೀವು ಮಾಡೋದಕ್ಕೂ ರೈತರು ಮಾಡೋದಕ್ಕೂ ಏನ್ ವ್ಯತ್ಯಾಸ? ಸೇಮ್ ಇದೆ. ರೈತರು ಏನಿದೆ ಅಂದ್ರೆ ಸರ್, ಅವರಿಗೆ ನಾವಿಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ, ಅವ್ರು ಚಿಕ್ಕ ಚಿಕ್ಕ ಬೆಳೆದಾರರು, ಅವ್ರ ಮನೆಯಲ್ಲಿ ಆದಷ್ಟು ಡೈಲಿ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ತಾ ಇರ್ತಾರೆ. ಪ್ರೊಸೆಸಿಂಗ್ ಎಲ್ಲರೂ ಸೇಮೇ ಇರುತ್ತೆ, ಅವ್ರು ಮಾಡೋದು ನಾವು ಮಾಡೋದು. ನೀವು ಆ ಸಂಸ್ಕರಣೆ ಮಾಡಿದ್ರಿ, ಮಾಡಿದ ನಂತರ ಏನ್ ಮಾಡ್ತೀರಿ ಅಂತ ಅಡಿಕೆ ಅಷ್ಟೆಲ್ಲ? ಅಡಿಕೆ ಸಂಸ್ಕರಣೆ ಮಾಡಿದ ಅಡಿಕೆಯನ್ನು ನಮ್ಮದೇ ಆದ ಟ್ರೇಡಿಂಗ್ ಸೆಕ್ಷನ್ ಇದೆ, ಅದನ್ನು ಪೂರ್ತಿ ಗೂಟನ್ನು ಒಣಗಿಸಿ ಚಾಲಿಯಾಗಿ ಮಾಡಿ ಸುಲಿದ್ಬಿಟ್ಟು ನಮ್ಮ ಟ್ರೇಡಿಂಗ್ ಸೆಕ್ಷನ್ಗೆ ಕೊಡ್ತೀವಿ. ಅದು ಅಲ್ಲಿಂದ ಹೊರಗಡೆ ಗ್ರೇಡಿಂಗ್ ಆಗಿ ಹೊರಗಡೆ ಹೋಗುತ್ತೆ. ಬೇರೆ ಖರೀದಿದಾರರಿಗೆ ಹೋಗುತ್ತೆ? ಇಲ್ಲ ಸರ್, ನಮ್ದೇ ಓನ್ ಟ್ರೇಡಿಂಗ್ ಇದೆ, ನಮ್ಮ ಟ್ರೇಡಿಂಗ್ ಸೆಕ್ಷನ್ಗೆ ಹೋಗುತ್ತೆ. ಅಲ್ಲಿಂದ ಗ್ರೇಡಿಂಗ್ ಮಾಡ್ತಾರೆ, ಮತ್ತೆ ಅಲ್ಲಿ ಅದರಲ್ಲಿ A1, A2, A3 ಅಂತ ಬರುತ್ತೆ ಚಾಲಿಯಲ್ಲಿ. ಹೀಗೆ 18 ವಿಧ ಬರುತ್ತೆ, ಅದನ್ನು ಬೇರೆ ಬೇರೆ ಮಾಡಿ ಒಂದೊಂದು ಪಾರ್ಟಿಗೆ ಒಂದೊಂದು ಡಿಮಾಂಡ್ ಇರುತ್ತೆ, ಆ ಕಡೆ ಹೋಗುತ್ತೆ. ನೀವು ಸಂಸ್ಕರಣೆ ಮಾಡಿರೋದ್ರಿಂದ TSS ಗೆ ಅನುಕೂಲ ಆಗಿದೆ ಅಥವಾ ರೈತರಿಗೆ ಹೆಚ್ಚು ಅನುಕೂಲ ಆಗಿದೆ? ರೈತರಿಗೆ ಅನುಕೂಲ ಜಾಸ್ತಿ ಆಗಿದೆ ಸರ್. ನಮ್ಮಿಂದ ಏನಿದೆ ಒಂದು ಸೇವೆಯನ್ನು ಕೊಟ್ಟಾಗ ಆಯ್ತು ಅವರಿಗೆ. ಯಾಕಂದ್ರೆ ಬಹಳಷ್ಟು ಜನಗಳಿಗೆ ಮನೆಯಲ್ಲಿ ಮಾಡ್ಲಿಕ್ಕೆ ಅನಾನುಕೂಲ ಇರುತ್ತೆ, ಅಂತವರಿಗೆ ಬಹಳ ಅನುಕೂಲ ಆದಂಗ ಆಯ್ತು. ಹೇಗೆ ಅವ್ರಿಗೆ ಏನ್ ಅನಾನುಕೂಲ? ಈಗ ವಯಸ್ಸಾಗಿರುತ್ತೆ, ಮಕ್ಕಳಿರಲ್ಲ, ಆಳು ಸಿಗಲ್ಲ, ಇಂಥವ? ಹಾ ಹೌದು ಸರ್, ಏನಿದೆ ಅಂದ್ರೆ ವಯಸ್ಸಾಗಿರುತ್ತೆ, ಮಕ್ಕಳೆಲ್ಲ ಹೊರಗಡೆ ಇರುತ್ತಾರೆ, ಮತ್ತೆ ಕೆಲವರಿಗೆ ಆಳೆ ಸಿಗೋಲ್ಲ ಕೆಲಸಕ್ಕೆ. ಆ ಉದ್ದೇಶದಿಂದ ನಾವು ಇದನ್ನು ಶುರು ಮಾಡಿದ್ದು ಹಸಿ ಅಡಿಕೆ. ಹಾಗೇನೆ ಇತ್ತೀಚೆಗೆ ಅಂದ್ರೆ ಈ ವರ್ಷದಲ್ಲಿ ಗೇರು ಬೀಜವನ್ನು ಕೂಡ ಖರೀದಿ ಮಾಡಿ ಸಂಸ್ಕರಣೆ ಮಾಡೋದು, ಅದರ ಉದ್ದೇಶ ಏನಾಗಿತ್ತು? ಇಲ್ಲಿ ಏನಂತೆ ಅಂದ್ರೆ, ನಮ್ಮ GM ಅವ್ರ ಕಡೆ ಬಂದು ಬಹಳಷ್ಟು ಜನ ಇಲ್ಲಿ ಗೇರು ಬೀಜ ಬಹಳ ಬರ್ತಿದೆ, ನೀವು ಟೆಂಡರ್ ಶುರು ಮಾಡಿ ಅಂತ ಅಂದ್ರು. ಅವರು ನಮ್ದೇ ಲೇಟೆಸ್ಟ್ ಆಗಿ ಒಂದು ಗೇರ್ ಬೀಜ ಫ್ಯಾಕ್ಟ್ರಿನ ಚಾಲು ಮಾಡಿದ್ವಿ. ಇದರಲ್ಲಿ ಸೇಲ್ ಆಡಿನಲ್ಲಿ ನಾವು ಟೆಂಡರ್ ಮೂಲಕನೇ ಖರೀದಿ ಮಾಡಿದ್ವಿ. ಅವರಿಗೆ ಈಗ ಇಲ್ಲೇ ಲೋಕಲ್ ಮಾರ್ಕೆಟ್ ಅಲ್ಲಿ ಸಿಕ್ಕದಂಗ ಆಯ್ತು. ಇಲ್ಲ ಮನೆ ಬಾಗಿಲಿ ಬಂದು ಕಮ್ಮಿ ರೇಟಿಗೆ ಕೇಳೋರು ಇರ್ತಿದ್ರು, ಈಗ ನಮ್ಮಲ್ಲಿ ಒಳ್ಳೆ ದರನೂ ಸಿಗ್ತಾ ಇದೆ, ಇದರಿಂದ ರೈತರಿಗೆ ಬಹಳ ಉಪಯೋಗ ಆಗಿ ಟೆಂಡರ್ ಮೂಲಕ ಖರೀದಿ ಮಾಡುದು. ಹೌದು, ಟೆಂಡರ್ ಮೂಲಕ. ಇವಾಗ ಯಾರು ಜಾಸ್ತಿ ರೇಟ್ ಆಗುತ್ತೆ ಬರೀತಾರೋ ಅವರಿಗೆ ಗೇರ್ ಬೀಜ ಸಿಗುತ್ತೆ, ನಾವು ಟೆಂಡರ್ ಅಲ್ಲಿ ಪಾಲ್ಗೊಡ್ತೀವಿ. ಹಾಗಾಗಿ ಅಲ್ಲಿ ಸ್ಪರ್ಧಾತ್ಮಕ ಬೆಲೆ ಕೂಡ ಸಿಗ್ತಾ ಇದೆ. ಹೌದು ಸರ್, ಒಳ್ಳೆ ದರ ಸಿಗ್ತಾ ಇದೆ. ಇಲ್ಲ ಮನೆಯಲ್ಲಾದ್ರೆ ಮನೆ ಬಾಗಿಲಿಗೆ ಬರ್ತಿದ್ರು, ಅವ್ರು ಹೇಳಿದ ರೇಟಿಗೆ ಕೊಡಬೇಕಾಗಿತ್ತು ರೈತರು, ಕಷ್ಟ ಆಗಿತ್ತು ಅವ್ರಿಗೆ. ಹಾಗಾಗಿ ಸಣ್ಣ ಪುಟ್ಟ ರೈತರು ಕೂಡ ಇಲ್ಲಿ ಅನುಕೂಲ ಆಗಿದೆ. ಹೌದು ಸರ್, ಇಲ್ಲಿ ಏನಿದೆ ಅಂದ್ರೆ, ನಮ್ಮ ಈಗ ಸೇಲಾಡಿಗೆ ತಂದಾಕ್ತಾರೆ, ಏನು 5 kg 10 kg ಇದ್ದವರು ತಂದಾಕ್ತಾ ಇದ್ದಾರೆ ಈಗಿಂದ, ಅವರಿಗೆ ಒಂದು ಒಳ್ಳೆ ದರ ಸಿಗ್ತಾ ಇದೆ ಇಲ್ಲಿ. ಈ ಸಂಸ್ಕರಣಾ ಘಟಕದೊಳಗೆ ಗೇರ್ ಬೀಜಕ್ಕೆ ಒಂದು ಸಪರೇಟ್ ಇಂಥದ್ದೇ ಬೇಕು, ಅದಕ್ಕೆ ಹಂಗೇನು ಇರುತ್ತಾ? ಹೌದು, ಗೇರ್ ಬೀಜಕ್ಕೆ ಏನಿದೆ ಅಂದ್ರೆ ಒಂದು 100 ನಮ್ದು ಒಂದು 150 ಜನ ಅಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಆಲ್ಮೋಸ್ಟ್ ಮಷಿನ್ನಲ್ಲಿ ಜಾಸ್ತಿ ಆಗುತ್ತೆ ಕೆಲಸ. ಈ ಗೇರು ಬೀಜ ಖರೀದಿ ಮಾಡಿದ್ಮೇಲೆ ಅದರನ್ನ ಸೈಜ್ ಮಾಡಬೇಕಾಗುತ್ತೆ. ಸೈಜ್ ಮಾಡಿಬಿಟ್ಟು ಬೇಯಿಸಬೇಕಾಗುತ್ತೆ. ಬೇಯಿಸಿ ಕಟಿಂಗ್ ಮಾಡ್ತಾರೆ. ಕಟಿಂಗ್ ಮಾಡಿದ್ಮೇಲೆ ಸಿಪ್ಪೆ ಮತ್ತೆ ಬೀಜ ಬೇರೆ ಆಗುತ್ತೆ. ಆ ಬೀಜವನ್ನು ಡ್ರೈ ಮಾಡಬೇಕಾಗುತ್ತೆ. ಡ್ರೈ ಮಾಡಿಬಿಟ್ಟು ಆಮೇಲೆ ಅದು ಪೀಲಿಂಗ್ ಮಷಿನ್ ಅಂತ ಬರುತ್ತೆ, ಪೀಲಿಂಗ್ ಮಾಡ್ತಾರೆ. ಪೀಲಿಂಗ್ ಮಾಡಿಬಿಟ್ಟು ಅದರನ್ನ ಗ್ರೇಡಿಂಗ್ ಮಾಡ್ತಾರೆ, ಸೈಜ್ ಮಾಡ್ತಾರೆ. ಈಗ ಅದರಲ್ಲಿ ಹೋಲ್ಸ್ ಮತ್ತೆ ಪೀಸಸ್ ಅಂತ ಬರುತ್ತೆ. ಇವೆಲ್ಲ ಮಷಿನ್ ಮಾಡುದ? ಹಾ, ಆಲ್ಮೋಸ್ಟ್ ಒಂದು 75% ಮಷಿನ್ ಅಲ್ಲಿ ಆಗುತ್ತೆ. 25% ಜನ ಬೇಕೇ ಬೇಕು. ಜನ ಎಲ್ಲಿ ಬೇಕು? ಗ್ರೇಡಿಂಗ್ ಮಾಡೋದಿಲ್ಲ ಅಥವಾ ಗ್ರೇಡಿಂಗ್ ಮಾಡುವಲ್ಲೇ ಬೇಕು. ಆಮೇಲೆ ಇಲ್ಲಿ ಸೈಜಿಂಗ್ ಮಾಡುವಲ್ಲೇ ಬೇಕು. ಆಮೇಲೆ ಈ ಲೋಡ್ ಆನ್ ಲೋಡ್ ಹಿಂಗೆಲ್ಲ ಇರುತ್ತಲ್ಲ, ಅಂತ ಕೆಲಸಕ್ಕೆ ಜನ ಬೇಕಾಗ. ಸೀಸನ್ ಮೇಲೆ ಅವಲಂಬನೆ ಆಗಿರುತ್ತೆ ಇದು? ಹೌದು, ಸೀಸನ್ ಮೇಲೆ. ಆದ್ರೆ ನಮ್ಮ ಕ್ವಾಂಟಿಟಿಗೆ ಅಷ್ಟೇ ಸಿಗೋದಿಲ್ಲ ಇಲ್ಲಿ ಗೇರು ಬೀಜ. ನಾವು ಹೊರಗಡೆಯಿಂದ ಸ್ವಲ್ಪ ಖರೀದಿ ಮಾಡಬೇಕಾಗುತ್ತೆ. ಎಲ್ಲಿಂದ ಖರೀದಿ ಮಾಡ್ತೀರಾ? ಅದು ನಮ್ದು ಬೆನಿನ್ ಬೀಜ ಬರುತ್ತೆ. ಬೆನಿನ್ ಅಂದ್ರೆ ಸೌತ್ ಆಫ್ರಿಕಾ ಆ ಕಡೆಯಿಂದ ಬರೋದು, ಎಕ್ಸ್ಪೋರ್ಟ್ ಮಾಡ್ಕೊಳ್ತೀವಿ. ಇತ್ತೀಚೆಗೆ ಗೇರ್ ಬೀಜ ಬೆಳೆಯುವಂತ ರೈತರು ಹೆಚ್ಚಾಗ್ತಾ ಇದಾರೆ, ಆದ್ರೆ ಇಲ್ಲಿರುವಷ್ಟು ಫ್ಯಾಕ್ಟ್ರಿಗೆ ಅವೆಲ್ಲ ಸಾಲ್ತಾ ಇಲ್ಲ. ಇಲ್ಲ ಸರ್, ಇಲ್ಲಿ ಬರುವ ಗೇರ್ ಬೀಜ ನಮ್ಮ ಪ್ರೊಡಕ್ಷನ್ಗೆ ಸಾಕಾಗಲ್ಲ. ನಾವು ಎಲ್ಲಿ ಹೊರಗಡೆಯಿಂದ ಸ್ವಲ್ಪ ಪ್ರಮಾಣದಲ್ಲಾದ್ರೂ ಖರೀದಿ ಮಾಡಲೇಬೇಕಾಗುತ್ತೆ. ಹಾಗಾಗಿ ನೀವು ಅಲ್ಲಿ ಖರೀದಿ ಮಾಡಿ ಅದನ್ನ ಸಂಸ್ಕರಣೆ ಮಾಡಿ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡೋದು ಎಲ್ಲವೂ ಕೂಡ TSS ಮೂಲಕ ಆಗುತ್ತೆ? ಹೌದು ಸರ್, ಇಲ್ಲಿ ಟೆಂಡರ್ ಮೂಲಕ ಖರೀದಿ ಆಗುತ್ತೆ. ಆಮೇಲೆ ಅಲ್ಲಿ ಪ್ರೊಸೆಸಿಂಗ್ ಮಾಡ್ತೀವಿ. ಆಮೇಲೆ ಅದನ್ನ ನಾವು ಈಗಾಗಲೇ, ಈಗ ಒಂದು 8 ಮಂತ್ ಆಯ್ತು ಚಾಲು ಮಾಡಿ, ಈಗಾಗಲೇ ಸುಮಾರು ಮಧ್ಯಪ್ರದೇಶ, ದಿಲ್ಲಿ, ಕರ್ನಾಟಕ, ಆಮೇಲೆ ಮಹಾರಾಷ್ಟ್ರ, ಗುಜರಾತ್ ಅಲ್ಲಿ ಈಗಾಗಲೇ ನಮ್ಮ ಬ್ರ್ಯಾಂಡ್ ಅಲ್ಲಿ ಹೋಗ್ತಾ ಇದೆ. ಇದು 100 ಗ್ರಾಮ್, 250 ಗ್ರಾಮ್, 500 ಗ್ರಾಮ್ ಅಲ್ಲಿ ನಮ್ದೇ ಪೌಚ್ ಅಲ್ಲಿ ಹೋಗ್ತಾ ಇದೆ. ಬಿಟ್ಟು 10 kg ಟಿನ್ ಅಲ್ಲೂ ಹೋಗ್ತಾ ಇದೆ. ಓನ್ TSS ಅಂತ ಬ್ರ್ಯಾಂಡ್ ಅಲ್ಲೇ ಹೋಗ್ತಾ ಇದೆ. ಅಲ್ಲಿ ಸ್ಪರ್ಧಾತ್ಮಕ ಬೆಲೆ ಹಂಗೇನ್ರಿ ಇರುತ್ತ ಹೇಗೆ? ಹೌದು ಸರ್, ಅಲ್ಲೂ ಇರುತ್ತೆ ಸ್ಪರ್ಧಾತ್ಮಕ ಬೆಲೆ ಇರುತ್ತೆ. ಡೈಲಿ ರೇಟು ವೇರಿಯೇಷನ್ ಆಗ್ತಾ ಇರುತ್ತೆ ಸ್ವಲ್ಪ ಈ ಅಡಿಕೆ ಹಾಗೆ. ಮತ್ತೆ ಅವಾಗ ಏನ್ ಮಾಡ್ತೀರಿ? ನಾವು ಇದಕ್ಕೆ ತಕ್ಕಾಗೆ ಹೋಗೋದೇ ಆಗುತ್ತೆ ಸರ್. ಏನ್ ಮಾಡಕ್ಕು, ನಾವು ರೈತರಿಗೂ ಒಂದು ಒಳ್ಳೆ ಬೆಲೆ ಸಿಗಬೇಕು ಅಂದ್ರೆ ಮಾಡಲೇಬೇಕು ಈ ಕೆಲಸ. ಇಲ್ಲಿ ಕೂಡ GST ಅಂತವೆಲ್ಲ ಏನ್ರಿ ಇದೆಯಾ? ಹಾ, GST ಇದೆ ಸರ್. ಇದಕ್ಕೆ 5% GST ಬರುತ್ತೆ ಇದಕ್ಕೆ, ಗೇರ್ ಬೀಜಕ್ಕೆ. ಹಸಿ ಅಡಿಕೆಗೆ ನಮ್ದು ಇಲ್ಲಿ ಟ್ರಾನ್ಸ್ಫರ್ ಕೊಡ್ತೀವಿ ನಮ್ಮ ಟ್ರೇಡಿಂಗ್ ಸೆಕ್ಷನ್ಗೆ, ಅಲ್ಲಿಂದನೂ ಅಲ್ಲಿ ಬಿಲ್ ಆಗ್ಬೇಕಾದ್ರೆ ಅವರಿಗೂ 5% ಮತ್ತೆ GST ಬರುತ್ತೆ. ಕಚ್ಚಾ ಗೇರು ನಮ್ಮಲ್ಲಿ ಸಿಗಲ್ಲ, ಬೇರೆ ಕಡೆಯಿಂದ ತರಿಸ್ಕೊಂತೀವಿ ಅಂದ್ರೆ ಅದು ಇನ್ನು ಕಾಸ್ಟ್ಲಿ ಆಗುತ್ತೆ. ಹಾ, ಇಲ್ಲಿ ರೇಟ್ಗಿಂತ ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ ಸರ್. ಈ ವರ್ಷ ನಾವು ಟೆಂಡರ್ ಶುರು ಮಾಡಿದ್ದೀವಿ. ನಮ್ಮ ನಿರೀಕ್ಷೆ ಏನಿದೆ ಅಂದ್ರೆ ಈ ಮಾರ್ಚ್ ನಂತರ ಬರುತ್ತೆ ಗೇರ್ ಬೀಜ ಮಾರ್ಕೆಟ್ಗೆ. ಜಾಸ್ತಿ ಬರಬಹುದು. ಬಹಳಷ್ಟು ಜನರಿಗೆ ಹಿಂದಿನ ಬಾರಿ ಗೊತ್ತಿಲ್ಲಾಗಿತ್ತು. ನಾವು TSS ಅಲ್ಲಿ ಟೆಂಡರ್ ಮಾಡ್ತಾ ಇದ್ದೀವಿ, ಖರೀದಿ ಮಾಡ್ತಾ ಇದ್ದೀವಿ, TSS ಸಂಸ್ಥೆ ಇನ್ನೂ ಗೊತ್ತಿಲ್ಲಾಗಿತ್ತು. ನಮ್ಮ ನಿರೀಕ್ಷೆ ಈ ಬಾರಿ ಬಹಳ ಬರಬಹುದು ಅಂತ ಇದೆ. ಒಟ್ಟಾರೆ ಏನ್ ಹೇಳ್ತೀರಿ, ಈ ಗೇರು ಮತ್ತು ಹಸಿ ಅಡಿಕೆ ಸಂಸ್ಕರಣಾ ಘಟಕ ಅದರ ಮೇಲ್ವಿಚಾರಕರಾಗಿ ನೀವು? ನಮ್ದು ಏನಿದೆ ಅಂದ್ರೆ ಸರ್, ಮೇನ್ ಉದ್ದೇಶ ರೈತರಿಗೆ ಒಳ್ಳೆಯ ದರವನ್ನು ಕೊಡೋದು, ಇದೇ ಮೇನ್ ಉದ್ದೇಶ ಆಗಿದೆ. ರೈತರಿಗೆ ಏನೋ ಸಮಸ್ಯೆ ಉಂಟಾಗದೆ ಆಗಲಿ ನೋಡಿಕೊಳ್ಳೋದು. ಆ ಗುರಿ ತಲುಪಿದಿರಿ? ಹಾ ಸರ್, ತಲುಪಿದ್ದೀವಿ. ಇನ್ನು ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸೇವೆಯನ್ನು ಕೊಡಬೇಕು ಅಂತ ನಿರೀಕ್ಷೆ ಇದೆ. TSS ಲಾಸ್ ಆಗಿಲ್ಲ? ಇಲ್ಲ ಸರ್, ಇದರಲ್ಲಿ ಏನೂ ಆಗಿಲ್ಲ. ನಮಗೆ ಲಾಭ ನುಕ್ಸಾನ ಹೇಳೋದಕ್ಕಿಂತ ಒಂದು ರೈತರಿಗೆ ಸೇವೆಯನ್ನೇ ಕೊಡ್ತಾ ಇದ್ದೇವೆ. ಹಸಿ ಅಡಿಕೆ ಅಂತೂ ರೈತರಿಗೆ ಸೇವೆ ಕೊಡೋದೇ ಆಗಿದೆ. ನೆಕ್ಸ್ಟ್ ಒಳ್ಳೇದು ವಿನಾಯಕ್ ಭಾಗವತ್ ಅವರೇ, ಇಷ್ಟೆಲ್ಲ ಈ ಹಸಿ ಅಡಿಕೆ ಗೇರು ಅದರ ಸಂರಕ್ಷಣೆ ಅಲ್ಲಿರುವಂತ ಚಟುವಟಿಕೆಗಳು ಕಷ್ಟ ಸುಖ ಎಲ್ಲ ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಗಂಗಾಧರ್ ವಿಶ್ವೇಶ್ವರಯ್ಯ ಅಂತ, ಆಟ್ ಹುಡ್ಲ ಮನೆ ಪೋರ್ಟ್ ಸರಕುಳಿ ಬರುತ್ತೆ. ನಮ್ಮ ತಂದೆಯವರು ಮೊದಲು ಇಲ್ಲಿ 1987 ಇಲ್ಲಿ ವ್ಯವಹಾರ ಮಾಡ್ತಾ ಇದ್ರು. ನಂತರ ಅವರು ವ್ಯವಹಾರ ಮಾಡ್ತಾ ಇದ್ದಾರೆ, ಅವರಿಗೆ ಸಪೋರ್ಟ್ ಆಗಿ ನಾನು ವ್ಯವಹಾರ ಮಾಡ್ತಾ ಇದ್ದೇನೆ. ಅವರೀಗ 87 ವಯಸ್ಸು, ಆ ತಕ್ಷಣ ಅವ್ರಿಗೆ ಬರ್ಲಿಕ್ಕೆ ಆಗಿಲ್ಲ, ಬಾಕಿಯವರ ನಾನೇ ಮಾಡ್ಕೊಳ್ತಾ ಇದ್ದೇನೆ. ಈ ಸಂಸ್ಥೆಯಿಂದ ನಮಗೆ ಮೊದಲು ನಿಖರವಾದ ತೂಕ ಮೊದಲನೇ ಬೆನಿಫಿಟ್ಟು, ಪ್ಲಸ್ ನಮ್ಮಲ್ಲಿ ಮನೆಯಲ್ಲೂ ಮಾಲಿದ್ರು ಸಹ ನಮಗೆ ಹಣಕಾಸಿನ ಒತ್ತಮರದಲ್ಲಿ ಮದುವೆ ಮುಂಜಿ ಮನೆ ಕಟ್ಟಡ ಅಥವಾ ಜಮೀನು ಖರೀದಿಗೆ ಎಲ್ಲ ಸಾಲ ಸೌಲಭ್ಯನ ಅವರ ಸಂಸ್ಥೆಯಿಂದ ಏನು ಕೊಡಬೇಕಿದೆ ಅವರೆಲ್ಲ ಕೊಟ್ಟು ವ್ಯವಸ್ಥೆ ಮಾಡಿದ್ದಾರೆ. ಈ ಸಂಸ್ಥೆಯಿಂದ ನಾವು ಜಮೀನು ತಗೊಂಡ್ವಿ, ನಂತರ ಅಷ್ಟು ಮಕ್ಕಳಿಗೂ ವಿದ್ಯಾಭ್ಯಾಸ ಮಾಡಿಕೊಟ್ವಿ. ನಂತರ ಮಳೆಗಾಲದ ಸಂದರ್ಭದಲ್ಲಿ ಮನೆ ಹಾನಿಗೀಡಾದಾಗ ಬೆಳೆ ಅದನ್ನೆಲ್ಲ ಸಹ ನಮ್ಮ ಸಂಸ್ಥೆಯವರು ಚಾಚತೃಪ್ತಿ ಮಾಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಯಾವುದೇ ಸಂಕಷ್ಟ ಇದ್ದರೂ ಈ ಸಂಸ್ಥೆಯು ನಮಗೆ ಬೆನ್ನೆಲುಬಾಗಿ ನಿಂತಿದೆ. ನಾವು ಸಹ ಈ ಸಂಸ್ಥೆಗೆ ಸದೃಢಿಯಾಗಿದ್ದೇವೆ. ಸದ್ಯ ನಮ್ಮ ಸಂಸ್ಥೆಯವರು TSS ವತಿಯಿಂದ ಕಳೆದ ವರ್ಷ ಶುಂಠಿ ಖರೀದಿ ಮಾಡಿದ್ರು. ಶುಂಠಿ ಬೆಳೆಗಾರರಿಗೆ ಬಹಳ ಅನುಕೂಲವಾಯಿತು. ಅವರು ಮೊದಲು ಯಾವ್ಯಾರೋ ಪ್ರೈವೇಟ್ ತಗೊಂಡು ಅವ್ರು ಏನೇನೋ ಹಣಕಾಸನ್ನು ಪಾಪ ಅವರು ಈಗ ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತ ಭಾಳ ಒದ್ದಾಟ ಮಾಡಿ ತೊಂದರೆ ಲಾಭ ನಷ್ಟ ಅನುಭವಿಸಿದ್ರು. ಆದರೆ ಕಳೆದ ವರ್ಷ ಹಂಗಲ್ಲ, ತೂಕ ತಕ್ಷಣ ಅಕೌಂಟಿಗೆ ಜಮಾ ಆಗುತ್ತೆ. ಈ ಸಾವಿರ ಮಾಡಿಕೊಂಡಿದ್ದಾರೆ. ಈ ವರ್ಷ ಹಸಿ ಅಡಿಕೆ ಕಳೆದ ವರ್ಷ ಸ್ಟಾರ್ಟ್ ಮಾಡಿದ್ದಾರೆ, ಈ ವರ್ಷ ಸ್ಟಾರ್ಟ್ ಮಾಡಿದ್ದಾರೆ. ರೈತರಿಗೆ ಅಡಿಕೆ ಸುಳಿಯುವ ಸಮಸ್ಯೆ ಆದ್ದರಿಂದ ಆ ಸಮಸ್ಯೆಯನ್ನು ಭೇದಿಸಿದ್ದಾರೆ. ನಂತರ ಯಾವುದೇ ವ್ಯವಹಾರದಲ್ಲಿ ನಮ್ಮ ಕಣ್ಣು ಮುಂದೆ ಸ್ವಚ್ಛವಾಗಿ ಸುದೀರ್ಘವಾಗಿ ನಮ್ಮ ಸಂಸ್ಥೆ ಬಹಳ ಹೆಮ್ಮೆಯಿಂದ ನಮಗೆ ಅನುಕೂಲ ಮಾಡಿಕೊಟ್ಟಿದೆ. ಹಾಗೂ ಈ ವರ್ಷ ಕಾಳುಮೆಣಸು ಹಸಿ ಕಾಳು ಸಹ ಒಣಸಲಿಕ್ಕೆ ಇದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಪ್ರೊಸೆಸಿಂಗ್ ಕಾರಣದಿಂದ ಸಂಸ್ಥೆಯವರು ಹಸಿ ತರಬೇತಿ ಮಾಡ್ತಿದ್ದಾರೆ. ತೆಂಗಿನಕಾಯಿ, ಬಾಳೆಕಾಯಿ ಹಾಗೆ ಇನ್ನಿತರ ಎಲ್ಲ ರೈತರ ಉತ್ಪನ್ನಗಳನ್ನು ಬಹಳ ಚಂದ ರೀತಿಯಲ್ಲಿ ನಮ್ಮ ವ್ಯವಸ್ಥೆ ಸರ್ಕಾರ ಕೊಟ್ಟಿದೆ. ಆ ಸಂಸ್ಥೆಯಿಂದ ನಮಗೆಲ್ಲ ಬಹಳ ಇದಾಗಿದೆ, ಒಳ್ಳೆಯದಾಗಿದೆ. ನಮ್ಮ ಸಂಸ್ಥೆ ಈ ಹಿಂದೆ ಬೆಳೆಯಲಿ, ಇದರಿಂದ ನಮ್ಮ ರೈತರಿಗೆ ಬೆನ್ನೆಲುಬಾಗಿ ನಿಲ್ಲಲಿ, ನಿಜವಾಗಿಯೂ ನಮಗೆ ಒಂದು ಹೆಮ್ಮೆಯ ಸಾಧ್ಯ ಟಿಎಸ್ಎಸ್ ಸಂಸ್ಥೆಗೆ ತಿರುಗಿ. ಸುಬ್ರಾಯ್ ತಿಮ್ಮಪ್ಪ ಹೆಗಡೆ ಬಿಸಲ್ಕೊಪ್ಪ. ನಾನು ಒಬ್ಬ ರೈತ, ಅಡಿಕೆ ಬೆಳೆಗಾರ. ಇವತ್ತು ನನ್ನ ಮಕ್ಕಳೆಲ್ಲ ಎಜುಕೇಶನ್ ಕಲಿತು ಫಾರಿನ್ಗೆ ಹೋದ್ರು. ಅದಕ್ಕೆಲ್ಲ ಕಾರಣ ಒಂದು ಹಿನ್ನೆಲೆ ಟಿಎಸ್ಎಸ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕಾರಣ ನಮ್ಮ ತಂದೆಯವರು ಕೂಡ ಇಲ್ಲಿ ಡೈರೆಕ್ಟರ್ ಇದ್ದು 1964 ಇಸ್ವಿ ಒಳಗೆ. ಇವತ್ತು ಅಡಿಕೆ ಬೆಳೆಗಾರರ ರಕ್ಷಣೆ ಅದನ್ನು ಮಾಡಬೇಕು ಅಂತಕ್ಕಂಥ ಒಂದೇ ಧ್ಯೇಯದಿಂದ ಕಡವೆ ಹೆಗಡೆ ನಾಯಕತ್ವದಲ್ಲಿ ಮಾರ್ಕೆಟ್ ಯಾರ್ಡ್ ಹೇಳಿ ಇಲ್ಲಿ ಮಾಡಿ ಇಲ್ಲಿಂದ ಶುರುವಾದಂತಹ ಕಾರ್ಯಕ್ರಮ ಇವತ್ತು ಪ್ರತಿಯೊಬ್ಬ ಹಳ್ಳಿ ಜೀವನದಲ್ಲಿ ಪ್ರತಿಯೊಬ್ಬ ರೈತನ ಒಂದು ಎಲುವು ಬೆನ್ನೆಲುವು ಅದು ಟಿಎಸ್ಎಸ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದ್ರೆ ಅಡಿಕೆ ಬೆಳೆ ತುಂಬಾ ಕುಸಿತವಾಗಿತ್ತು. ಆ ಹೊತ್ತಿಗೆ ನಾವು ಎಷ್ಟು ಬೆಳೆ ಆಗ್ತೇವೋ ಅಷ್ಟು ಕೊಟ್ಟು ನಮ್ಮ ಸಾಲುವುದು ಇರೋದಿಲ್ಲ. ಬಡ್ಡಿ ತಗೊಂಡು ಮತ್ತೆ ಉಪ್ಪೊಂದಕ್ಕೆ ಡಬ್ಬಲ್ಲು ಟಿಬ್ಬಲ್ಲು ಅಭಿವೃದ್ಧಿ ಮಾಡ್ತೇನೆ ಕಂಡವನಿಗೆ ಆಡಳಿತ ನಡೆಸುವಂತಹ ಆಗಿನ ಆಡಳಿತ ಕಮಿಟಿಯವರು ಕಡಿಮೆ ಹೆಗಡೆ ಇರಲಿ, ಶಾಂತಾರಾಮ ಹೆಗಡೆ ಇರಲಿ, ಈ ಸದ್ಯ ಶಾಂತಾರಾಮ ಹೆಗಡೆ ಆರಾಮಿಲ್ಲ, ರಾಮಕೃಷ್ಣ ಹೆಗಡೆ ಅವರು ಬಹಳ ಸಹಾಯ ಮಾಡಿದ್ದಾರೆ. ಟಿಎಸ್ಎಸ್ ಹೆಸರು ಹೇಳಿ ಊಟ ಮಾಡುವಂತಹ ಜನ ಇವತ್ತು ಬಹಳ ಜನ ಇದ್ದಾರೆ. ಇವತ್ತು ನಮಗೆ ಅತ್ಯಂತ ಖುಷಿ ಅಂತಂದ್ರೆ ಇವತ್ತು ಟಿಎಸ್ಎಸ್ ಎಲ್ಲವನ್ನ ನಮಗೆ ಯಾವ ಸಾಮಾನು ಬೇಕೋ ಟಿಎಸ್ಎಸ್ ಅಲ್ಲಿ ಸಿಗ್ತದೆ. ನಾವು ಮನೇಲಿ ಕುಂತು ಫೋನ್ ಹೊಡೆದ್ರೆ ನಮ್ಮ ಮನೆಗೆ ಡೆಲಿವರಿ. ಅಷ್ಟು ವ್ಯವಸ್ಥೆಯನ್ನ ಇವತ್ತು ಈ ಸಂಸ್ಥೆ ಮಾಡಿದ್ರೆ ನಾವು ಎಂದೂ ಮರಿಬಾರದು. ಅವರನ್ನ ನಾವು ಧನ್ಯವಾದ ಹೇಳಲೇಬೇಕು. ಎರಡನೇದಾಗಿ ಇಲ್ಲಿ ಸ್ಟಾಫ್ ಕೆಲವು ಕಡೆ ನಾವು ಸಂಸ್ಥೆಯಲ್ಲಿ ನೋಡ್ತೇವೆ ಒಬ್ರೊಬ್ರು ಸ್ಟಾಫ್ ಜಗಳ ಮಾಡ್ತಾರೆ. ಇಲ್ಲಿ ಒಬ್ರಿಗೊಬ್ರು ಸ್ಟಾಫ್ ಒಂದು ದಿವಸ ದೊಡ್ಡಕ್ಕೆ ಮಾತಾಡಿದ್ ನಾನು ಕೇಳಿಲ್ಲ. ಅದಕ್ಕೆ ಕಾರಣ ನಮ್ಮ ಈಗಿನ ಮ್ಯಾನೇಜರ್ ರವೀಶ್ ಹೆಗಡೆ ಮಹಾಮೇಧಾವಿ, MBA ಮಾಡಿಕೊಂಡು ಇವತ್ತು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ನಿಜವಾಗಿ ಕಮಿಟಿ ಮೆಂಬರ್ ಇರಲಿ ಇರದೇ ಹೋಗ್ಲಿ, ಒಬ್ಬ ಸದಸ್ಯ ಅವರ ಹತ್ರ ಆಗಬೇಕು ಅಂದ್ರೆ ಒಂದ್ ಸ್ಪಾಟ್ ಸ್ವಿಚ್ ಹಾಕಿದ್ರೆ ಲೈಟ್ ಹಾಕಿದಾಗ ನಮ್ಮ ಕೆಲಸ ಆಗಿಂದಾಗ ಆಗುತ್ತದೆ. ಅದಕ್ಕೆ ನಮ್ಗೆ ಈ ಸಂಸ್ಥೆ ಮೇಲೆ ತುಂಬಾ ಹೆಮ್ಮೆ ಇದೆ. ಇದು ಒಳ್ಳೆ ಒಂದು ಸಂಸ್ಥೆ, ರೈತರು ಪ್ರತಿಯೊಬ್ಬ ರೈತ ನೆನೆಸಿಡುವಂತಹದ್ದು. ಅದೇ ಹೇಳದ್ನಲ್ಲ, ರೈತರಿಗೆ ಬೇಕಾಗತಕ್ಕಂತ ಮಾರುಕಟ್ಟೆ ವ್ಯವಸ್ಥೆ, ಕಿರಾಣಿ ಬೇಕಾಗಲಿ, ಜವಳಿ ಬೇಕು, ಬೆಳ್ಳಿ ಹೇಳಿ, ಬಂಗಾರ ಹೇಳಿ, ಭತ್ತ ತಂದು ಮಿಲ್ಲಿಂಗ್ ಮಾಡಿಸ್ಕೊಳ್ಳೋದು ಹೇಳಿ, ಈ ಕಟ್ಟಡ ಕಟ್ಟಬೇಕಂದ್ರೆ ಆ ಸಾಮಗ್ರಿ ಕೇಳಿ, ಯಾವುದು ಇಲ್ಲ. ನಮ್ಮ ಹತ್ರ ಹೇಳುವಂತ ಶಬ್ದ ಇರಲಿಲ್ಲ. ಆದ್ರೆ ಪ್ರಾಮಾಣಿಕತೆ ಮೇಲೆ ಸಹಾಯ ಮಾಡ್ತಾರೆ. ನಮ್ಮ ಪ್ರಾಮಾಣಿಕತೆ ಬೇಕು, ನನಗೆ ಇಷ್ಟು ಬೇಕು, ಆದ್ರೆ ಇಷ್ಟು ಪರತ್ತುಲಿಕ್ಕೆ ಆಗೋದಿಲ್ಲ ಅಂದ್ರೆ ಪ್ರಾಮಾಣಿಕತೆಗೆ ಬೆಲೆ ಇಲ್ಲಿ ಜಾಸ್ತಿ. ಇಷ್ಟು ಹೇಳಿ ನಾನು ಈ ಸಂಸ್ಥೆ ಮುಗಿಸ್ತೇನೆ. ತುಂಬಾ ಕೆಲಸ ಇದೆ. ಟಿಎಸ್ಎಸ್ ಸಂಸ್ಥೆಯಲ್ಲಿ ಹಸಿ ಅಡಿಕೆ ಹಾಗೂ ಗೇರು ಉತ್ಪನ್ನ ಸಂಸ್ಕರಣೆ ಈ ಕುರಿತು ವಿನಾಯಕ್ ಭಾಗವತ್ ಅವರೊಡನೆ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು HB ರಾಮಡಿಗಿ. ಸಮಗ್ರ ಕೃಷಿ ಈ ಕುರಿತು ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾಗಿರುವ ಡಾಕ್ಟರ್ ಮಂಜು MJ ಅವರೊಡನೆ ಸಂದರ್ಶನ. ಸಂದರ್ಶಕರು HB ರಾಮಡಿಗಿ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಮಂಜು MJ ಅವರಿದ್ದಾರೆ. ಇವರು ಶಿರ್ಸಿಯಲ್ಲಿರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಮತ್ತು ಈ ಕೇಂದ್ರದ ಮುಖ್ಯಸ್ಥರು. ಇವತ್ತು ಸಮಗ್ರ ಕೃಷಿ, ಅದರ ಪ್ರಾಮುಖ್ಯತೆ, ಹೇಗೆ ರೈತರಿಗೆ ಇದು ಅನುಕೂಲ ಆಗುತ್ತೆ ಮತ್ತು ಇದು ಯಾಕೆ ಅನಿವಾರ್ಯ ಆಗ್ತಾ ಇದೆ, ಈ ನಿಟ್ಟಿನೊಳಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಮಂಜು ಅವರು. ಎಲ್ಲ ಕೇಳುವವರಿಗೆ ನನ್ನ ನಮಸ್ಕಾರ. ಈ ಸಮಗ್ರ ಕೃಷಿ ಅಂತೀವಲ್ಲ, ಏನದು ಸಮಗ್ರ ಕೃಷಿ ಅಂದರೆ? ಸಮಗ್ರ ಕೃಷಿ ಪದ್ಧತಿ ಅಂದರೆ ಅದು ಇತ್ತೀಚಿನ ದಿನಗಳಲ್ಲಿ ಬಂದಂತಹ ಒಂದು ರೂಪಕ, ನಮ್ಮ ಕೃಷಿಯಲ್ಲಿ ಬಂದಂತಹ ಒಂದು ರೂಪಕ. ಸಮಗ್ರ ಅಂದರೆ ನಮಗೆ ಕೃಷಿ ಅಷ್ಟನ್ನೇ ಮಾಡಿದರೆ ಸಾಲದು, ಜೊತೆಯಲ್ಲಿ ಕೃಷಿಯೇತರ ಉಪ ಚಟುವಟಿಕೆಗಳಾದಂಥ ಬೇರೆ ಬೇರೆ ಆಗಿರ್ಬೋದು, ಡೈರಿ ಆಗಿರ್ಬೋದು, ಹಸುಗಳನ್ನು ಸಾಕೋದಾಗಿರ್ಬೋದು, ಕುರಿಗಳನ್ನು ಸಾಕಿದಾಗಿರ್ಬೋದು, ಕೋಳಿಗಳನ್ನು ಸಾಕುವಂತಹದ್ದಾಗಿರ್ಬೋದು. ಸೊ ಇಂತಹ ಉಪ ಕಸುಬುಗಳನ್ನು ಸಹ ನಾವು ಮಾಡಿಕೊಂಡು

ಪುಟ್ಟ ಹಬ್ಬ ಮಾಡಿ ಎಲ್ಲಾರು ಕೂಡ್ಕೊಂಡು ಶಶು ಮಾವ ಉಂಗುಲ ತಂದು ಹಾಕದಾಗ ಹೇಳ್ತಿರು, ಮುದ್ದು ಕಂದಗೆ ಒಬ್ಬನೇ ಮಾವನೋ ಗದ್ದುಗೆ ಮ್ಯಾನೆ ಎರೇ ಮಾವೋ, ಮುದ್ದು ಕಂದಗೆ ಒಬ್ಬನೇ ಮಾವನೋ ಗದ್ದುಗೆ ಮ್ಯಾನೆ ಎರೇ ಮಾವೋ, ಗದ್ದುಗೆ ಮ್ಯಾನೆ ಎರೇ ಮಾವ ಕಂದನ ಮಾವೋ, ಮುದ್ದು ಬಾರಂದೆ ಕರವನೋ